ತಾಯಿ ಪ್ರಥಮದಲ್ಲಿ ಬಂದು ತಮ್ಮ ತಂದೆಯವರು ಇದ್ದಾರಮ್ಮ, ಇದುವಲ್ಲದೆ ತಮ್ಮ ತಾಯಿಯವರಮ್ಮ, ತಾಯಿಯವರಾದ್ರೂ ಇದ್ದಾರಮ್ಮ. ಪ್ರಥಮದಲ್ಲಿ ಬಂದು ನಿಮ್ಮ ತಂದೆ ಯಾರು? ಏನು ಎನ್ನ ತಂದೆ ಯಾರು? ಆತನು ಯಾರ ಭಕ್ತ? ಆತನು ಯಾರ ಭಕ್ತ? ಯಾವ ಪುರದ ಅರಸ? ಯಾವ ಪುರದ ಅರಸ? ಆಮೇಲೆ ತಾಯಿ ಯಾರು? ತಾಯಿ ಯಾರು? ಮಾವನ್ ಯಾರು? ಮಾವನ್ ಯಾರು? ಭಾವನ್ ಯಾರು? ಭಾವನ್ ಯಾರು? ಏನ ಆಗ್ತಾ ಇದ್ದಾರು ನಿನಗೆ ತಿಳಿಯುವಂತೆ? ಹೌದಮ್ಮ, ಈ ಕುಳಿತಂತ ದೇವ ಸಭಾಕ ತಿಳುವಂತೆ ಹೇಳ್ಬೇಕಲ್ಲ. ಹೇಳಲಿಕ್ಕೆ ಬೇಕು ತಾಯಿ. ಯಾರು ಯಾರು ಕೇಳಮ್ಮ. ಹಾಸ್ಕರ ಅಂದ್ರೆ ಮಾಸ್ತರ್ ಅಂದ್ರಲ್ಲ ನೀವು ಈಗ? ನಾನಂದದ್ದು ಮಾಸ್ತರನಲ್ಲ. ಅಲ್ಲ ಭಾಸ್ಕರ ಅಂದ್ರಿ? ಅಂದರೆ ಆ ಸೂರ್ಯನಾರಾಯಣ ಹೆಸರು. ಸೂರ್ಯನಾರಾಯಣನ ಹೆಸರು? ಆತನ ಭಕ್ತನ ಯಾರು? ಯಾರು ತಾಯಿ? ಯಾರಮ್ಮ? ಯಾರಮ್ಮ? ಭಾಸ್ಕರನ ಭಕ್ತನಾದ ಯಾರು? ಯಾರು ಯಾರು ಹೇಳ್ಬೇಕ? ಹೌದಮ್ಮ, ಆದಿಯಲ್ಲಿ ಸಪ್ತರಾಜನು ಬಂದು ಎನಗೇನಾಗ್ತಾರಂತ ಕೇಳುತ್ತಿದ್ದೀಯಲ್ಲ ನೀ, ತಮಗೆ ತಂದೆಯವರಾಗಬೇಕಮ್ಮ. ಅಲ್ಲದೆ ಸಚಿದೇವಿಯವರು, ಆ ಶಶಿದೇವಿಯವರು ನಿನಗೆ ಪ್ರೀತಿಯ ತಾಯಿಯವರಾಗಬೇಕು. ತಾಯಿಯವರಾಗಬೇಕಮ್ಮ. ಇಷ್ಟೆಲ್ಲ ಆ ದೇವರಿಗೆ ದೇವನದಂತವರು ಯಾರು? ಯಾರಮ್ಮ? ಆ ವಸುದೇವರು. ವಸುದೇವರು ನಿನಗೆ ಕಾಸ ಮಹಂದರಾಗಬೇಕು. ಮಹಾಮಂದಿರಾಗಲಿಕ್ಕೆ ಬೇಕು. ಆ ದೇವಕಿ ದೇವಿಯವರು. ಆ ದೇವಕಿ ದೇವಿಯವರು ನಿನಗೆ ಪ್ರೀತಿಯ ಅತ್ತೆಯವರಾಗಬೇಕು. ಅತ್ತೆಯವರಾಗಲಿಕ್ಕೆ ಬೇಕು. ಹೌದಮ್ಮ. ತಾಯಿ ಇನ್ನು ಆದ್ರೂ ಇದ್ದಾರಮ್ಮ? ಅಮ್ಮ ಇನ್ನು ಇದ್ದಾರೆ. ಇದ್ದಾರೆ. ಹೌದು. ಅವ್ರು ಯಾರು? ಅವ್ರು ಯಾರು? ಅವ್ರ ಹೆಸರೇನು? ಅವ್ರ ಹೆಸರು? ಅವರು ತಮಗೆ ಏನಾಗ್ತಾ ಇದ್ದಾರೆ? ಏನಾಗ್ತಾ ಇದ್ದಾರೆ ಹೇಳ್ಬೇಕ? ರಾಮ ರಾಮ ಬಲಿ ರಾಮ ಭಾವ ಬಲಿ ರಾಮ ಭಾವ ಭಾವ ಇದ್ದಾರೆ ಅವರ ಹೆಸರೇನು ಅವರ ಹೆಸರೇನು ಹೇಳಿದ್ದಾವ್ರಿ ತಾಯಿ ನಮಗೆ ಗುರ್ತಾಗ್ತದಮ್ಮ ಹಾಗಾದ್ರೆ ಕೇಳಮ್ಮ ಹೇಳಿವ ಭೀಷ್ಮಕ ರಾಜನ ಮಗಳು ಆ ರುಕ್ಮಿಣಿ ಇದ್ದಾಳಲ್ಲ ರುಕ್ಮಿಣಿ ತಾಯಿಯವರು ಅವಳು ಏನಗೆ ತಮಗೆ ಏನಾಗ್ಬೇಕು ಸರಿ ಸರಿ ಸರಿ ಸರಿ ಸರಿ ಸರಿ ಸೌತ ನೋಡಮ್ಮ ಅಲ್ವಾ ಸರಿ ಅಂದ್ರೆ ಸರಿತೀನಿ ಅಲ್ಲ ಏನ್ ನೀನು ಸೌತಿ ಬಂದ್ರೆ ನಾನು ರುಬದಾಗ ಬಾಳೆ ಮಾಡ್ತಾಳು ಹಾಗಲ್ಲೇ ಸವತಿ ಹೊಟ್ಟೆ ಕಿತ್ತಂದ್ರ ಬಹಳ ದೊಡ್ಡದು ಹೌದಿವ ಇರ್ಲಿಮ್ಮ ಇಲ್ಲಿಗೆ ಹೇಳುವಂತ ಹೆಸರುಗಳು ಮುಗ್ದಂಗ ಆದ್ರಿ ಹೌದಮ್ಮ ಇಲ್ಲಿಗೆಲ್ಲ ಮುಗ್ದು ನೋಡು ಇದರಲ್ಲಿ ಮುಖ್ಯವಾದ 5 ಗಂಟೆ ಬಿಟ್ರಿ ಏನದು ತಾಯಿ ತಮ್ಮ ಪುರುಷಂದಿರ ಸರಮ್ಮ ಹೌದಾ ಹೌದು ತಾಯಿ ಹಾಗಲ್ಲ ದೂತಿ ಈ ಕೂಡಿದಂತ ದೇವಸಭೆಯಲ್ಲಿ ದೇವಸಭೆಯಲ್ಲಿ ಪುರುಷಂದ್ರ ಹೆಸರು ಹೇಳ್ಬೇಕಾದ್ರೆ ಆದ್ರೆ ಅಮ್ಮ ನಾಚಿಕ್ ಬರ್ತದ ನೋಡ ಅಮ್ಮ ನಾಚಬಾರದು ನಾಚಬಾರದು ಕವಿಯೋ ದೇವರು ಈ ಸಭಾ ಯಾಕೆ ಕೂಡಿದಮ್ಮ ಯಾಕೆ ಕೂಡ್ಯಾರು ನಿನ್ನ ಬಾಯಿಯಿಂದ ನಿನ್ನ ಪರಮಾತ್ಮನ ಹೆಸರು ಕೇಳಬೇಕಂತ ಹೇಳಿ ಕುತೂಹಲದಿಂದ ಬಂದು ಕೂತಿದ್ದಾರೆ ಹೌದಮ್ಮ ಭಕ್ತಿಯಿಂದ ಪ್ರೀತಿಯಿಂದ ನಿನ್ನ ಪರಮಾತ್ಮನ ಹೆಸರು ಹೇಳಲಿಕ್ಕೆ ಬೇಕಮ್ಮ ಹೇಳಿದಾದ್ರಿ ಗುರ್ತಾಗ್ತದ ಹೌದಿವ ಯಾರು ಯಾರು ದೌತೈ ಅಕುಂಠಿತ ವೈಕುಂಠವಾಸ ವೈಕುಂಠವಾಸ ಸುವಿಲಾಸ ಸುವಿಲಾಸ ಶಿವಭಕ್ತ ಜನ ಪೋಷ ಪೋಷ 16,000 ಗೋಪಿಕಾಸ್ತ್ರಿಯರ ಹೃದಯ ಮಂದಿರ ವಾಸ ಹೃದಯ ಮಂದಿರ ವಾಸ ಆ ಯಾವ ದ್ವಾರಕ ಪಟ್ಟಣಕ್ಕೆ ಅಧಿಪತಿಯಾದಂತ ಆದಂತ ಆ ಶ್ರೀ ಕೃಷ್ಣ ಪರಮಾತ್ಮರು ಭಗವಂತನು ನನಗೆ ಪ್ರೀತಿ ಆನಂದವೇ ಆನಂದ ಆ ನನ್ನ ಭಗವಂತನ ನಾಮದಲ್ಲಿ ಎಷ್ಟು ಆನಂದದ ನೋಡಮ್ಮ ಆ ನಿನ್ನ ಪರಮಾತ್ಮನ ಹೆಸರು ಹೇಳುವುದರಿಂದ 2 ಲಾಭವಯ್ಯವ ಏನು ಹೇಳುವವರ ಬಾಯಿಂದ ಕೇಳಿದವರ ಜನ್ಮ ಉದ್ಧಾರ ಉದ್ಧಾರ ಅವರ ಮನಸ್ಸಿಗೆ ಮನ ಆನಂದ ಮನ ಆನಂದ ಕರ್ಣಗಳಿಗೆ ಕರ್ಣಾನಂದ ಕರ್ಣಾನಂದ ಅಷ್ಟೇ ಅಲ್ಲಮ್ಮ ಈ ಭೂಮಿಯಲ್ಲಿ ಇರ್ತಕ್ಕಂತಹ ಗಿಡ ಕಲ್ಲು ಮಣ್ಣು ಮರ ಮುಕ್ತಾಂತ ಜ್ಞಾನಿಗಳು ಹೇಳಿದ್ದಾರೆ ನಿನ್ನ ಬಾಯಿಯಿಂದ ಕೇಳಿ ಎಷ್ಟೋ ಜನರು ಮುಕ್ತರಾಗಿದ್ದಾರಮ್ಮ ಹೌದು ಇರ್ಲಿ ತಾಯಿ ನೀನು ಯಾರು ನಾನು ಯಾರು ನೀನು ಯಾರ ಮಗಳು ನಾನು ಯಾರ ಮಗಳು ನಿನ್ನ ಹೆಸರೇನು ಏನು ನನ್ನ ಹೆಸರೇನು ಹೇಳಿಕ್ಕೆ ಬೇಕು ತಾಯಿ ಏನಮ್ಮ ಇವ ನನ್ನ ಹೆಸರು ನೀವು ಹೇಳಿಕ್ಕೆ ಬೇಕಾ ತಾಯಿ ಹೇಳಿಕ್ಕೆ ಬೇಕು ಅಮ್ಮ ತಾಯಿ ನನಗೆ ಬಂದು ದೂತೆ ತಾಯಿ ಸತ್ರಾಜಿತ ರಾಜನ ಮಗಳು ರಾಜ್ಯನ ಮಗಳು ಸತ್ಯಭಾಮ ಸತ್ಯಭಾಮ ಸತ್ಯಭಾಮ ಸತ್ಯಭಾಮ ಸತ್ಯಭಾಮ ಅನ್ನುತ್ತಾರೆ ಆನಂದವೇ ಆನಂದ ಅಮ್ಮ ತಾಯಿ ಆ ಸತ್ರಾಜಿತ ರಾಜ್ಯನ ಮಗಳು ಸತ್ಯಭಾಮ ಅಂದ್ರೆ ನೀನು ಏನಮ್ಮ ನಾನೇ ಅಮ್ಮ ಸತ್ಯಭಾಮ ಅಮ್ಮ ಸತ್ರಾಜಿತ ರಾಜ್ಯ ಬಂದು ಎಂತ ಆತ ತಾಯಿ ಎಂತ ಆತ ಈ ಪೃಥ್ವಿ ಪತಿಯ ದೊಡ್ಡ ಅರಸ ದೊಡ್ಡ ಅರಸ ಯಾರು ನಿನ್ನ ತಂದೆ ನನ್ನ ತಂದೆ ಅಂತವರ ಮಗಳ ತಾವ ಆದ ಮೇಲೆ ನಾನೇ ಪಾಲಕಿ ಪದ್ಧತಿ ಇಲ್ಲ ಇಲ್ಲ ಬಟ್ಟಂಗಿ ಹೊಗಳವರು ಇಲ್ಲ ಇಲ್ಲಮ್ಮ ದಾಸ ದಾಸಿಯರು ಸಹ ಇಲ್ಲ ಇಲ್ಲಮ್ಮ ಇಲ್ಲೇ ಇಲ್ಲ ಸತ್ಯಭಾಮ ಅಮ್ಮ ಎಂಥ ಮಧ್ಯರಾತ್ರಿಯಲ್ಲಿ ರಾತ್ರಿಯಲ್ಲಿ ಘೋರ ಘೋರ ಘೋರ ಅಂತ ಹೇಳಿ ಬರ್ಲಿಕ್ಕೆ ಅಂತ ತ್ರಾಸು ಏನಾಗಿದಮ್ಮ ಏನು ಹೇಳಲಿಮ್ಮ ಯಾಕಮ್ಮ ಅಮ್ಮ ಅಂತಹ ತ್ರಾಸ ತಮಗೆ ಏನಾಗ್ಯದ ತಾಯಿ ಹೇಳಿ ಹೇಳಲಾಗದು ಹೇಳಲಾಗದು ಹೇಳದ ಇದ್ದೇನೆ ಇರಲಾಗದು ಇರಲಾಗದಮ್ಮ ಅಮ್ಮ ಇವ ಇತ್ತ ಕಡೆ ಬಾವಿ ಆಗ್ಯದ ಬಾವಿ ಆಗ್ಯದ ಇತ್ತ ಕಡೆ ಕೆರೆ ಆಗ್ಯದ ನೋಡಮ್ಮ ಕೆರೆ ಆಗ್ಯದಮ್ಮ ತಾಯಿ ಇತ್ತ ಕಡೆಗೆ ಬಾವಿ ಇತ್ತ ಕಡೆಗೆ ಕೆರೆ ಹೌದಮ್ಮ ನಡುವಳದತ್ತಿ ನಿನ್ನ ತ್ರಾಸಮ್ಮ ಹೌದಮ್ಮ ಸತ್ಯಭಾಮ ನಿನಗೆ ಬಂದಂತ ತ್ರಾಸ ಇವತ್ತು ನನ್ನ ಮುಂದೆ ಹೇಳಿದ್ದಾದ್ರೆ ಅದರಲ್ಲಿ ಅರ್ಥ ಭಾಗವನ್ನು ತೆಗೆದುಕೊಳ್ತಾ ಇದ್ದೀರಮ್ಮ ಏನಮ್ಮ ಹೌದು ತಾಯಿ ನನ್ನ ತ್ರಾಸ ಹೌದಮ್ಮ ಯಾರ ಮುಂದೆ ಹೇಳಿದ್ರೆ ಯಾರೇನು ಮಾಡೋರಮ್ಮ ತಾಯಿ ನಿನ್ನ ಮುಂದೆ ಹೇಳಿದ್ರೆ ನೀ ಏನು ಮಾಡಕ್ಕೆ ತಾಯಿ ನಿನ್ನ ಮುಂದೆ ಹೇಳಿದ್ದಾದ್ರೆ ಹೇಳಿದ್ದಾದ್ರೆ ಅದರಲ್ಲಿ ಅರ್ಥ ಭಾಗ ತೆಗೆದುಕೊಳ್ತಾ ಇದ್ದೀನಮ್ಮ ಏನು ನೀನು ಹೌದು ತಾಯಿ ನನಗ ಬಂದ ಕಷ್ಟಗಳಲ್ಲಿ ಹೌದು ಸರಿ ಅರ್ಧ ಭಾಗಿ ಆಗ್ತಾ ಇದ್ದೀಯ ಆಗ್ತಾ ಇದ್ದೇನಮ್ಮ ಅಮ್ಮ ಇವ ಹಾಗಾದರೆ ಒಂದು ವೇಳೆ ನನಗೆ ಅಂತ ಪ್ರಸಂಗ ಬಂದದ್ದಾದರೆ ಆದರೆ ತಾಯಿ ನಿನಗಾಗಿ ನನ್ನ ಪ್ರಾಣವನ್ನಾದರೂ ಕೊಡ್ತೇನೆ ಸತ್ಯಮಾಮ. ಏನಮ್ಮ ಎಂತ ಮಾತನಾಡಿದಿ? ಹೌದು ತಾಯಿ, ಒಂದು ವೇಳೆ ನನಗೆ ಅಂತ ಪ್ರಸಂಗ ಬಂದದಾದ್ರೆ ಆದರೆ ಪ್ರಾಣ ಕೊಡ್ತನಂತ ಹೇಳ್ತಾ ಇದ್ದೀಯಲ್ಲ. ಹೌದಮ್ಮ. ಅಮ್ಮ ತಾಯಿ, ಈ ನಿನ್ನ ಹಿತ ನುಡಿಗಳನ್ನು ಕೇಳಿ ನನಗ ಹೇಗೆ ಆಯ್ತು ಗೊತ್ತೇ? ಹೇಗಾಯ್ತಮ್ಮ? ಅಮ್ಮ ತಾಯಿ, ರೋಗಿಯು ಬಯಸಿದ್ದಕ್ಕೆ ಆಕಳ ಹಾಲು ದೊರೆತದ್ದಕ್ಕೆ ಮೇಲಾದಂತೆ ಸರಿ. ಹೌದು ತಾಯಿ. ಅಲ್ಲದೆ ಬಿದ್ದ ಇಬ್ಬನಿಯು ಹೇಗೆ ಬತ್ತಿ ಬಯಲಾಗುವುದನು? ಬತ್ತಿ ಬಯಲಾಗ್ತದಮ್ಮ. ಅದರಂತೆ ಈಗ ಸದ್ಯ ಈ ನಿನ್ನ ಹಿತ ನುಡಿಗಳನ್ನು ಕೇಳಿ ನನಗ ಬಂದಂತ ಸಂಕಟಗಳೆಲ್ಲ ದೂರ ಆಗುವಂತಿವೆ. ಅಮ್ಮ ಆಯ್ತಮ್ಮ, ಅಂತ ತ್ರಾಸ ನನಗೆ ಏನು ಬಂದದ? ನಿನ್ನ ಮುಂದೆ ಹೇಳಿದ್ರೆ ಸಹಾಯ ಮಾಡ್ತೀಯ? ಅದರಲ್ಲಿ ಅರ್ಥ ಬಾಗು. ಸಹಾಯ ಮಾಡ್ತೀಯ? ಕಮನ ರೂಪವ ತೋರೆ ಕರಗಳಿಂದ ಹೇಳಬೇಕೆ? ಹೌದು ತಾಯಿ. ಚಂದನ ಕರಗಳ ಬೀಸಣ್ಣನಾಗಿ ತೋರಿ ಭಗವಂತನು ಪರಮಾತ್ಮರು ನನ್ನ ಮಂದಿರದಲ್ಲಿ ಇಲ್ಲದೆ ಇಲ್ಲದೆ ಈ ಹೊತ್ತಿಗೆ ಮೂರ್ನಾಲ್ಕು ದಿವಸಗಳಾಯ್ತು. ಮೂರ್ನಾಲ್ಕು ದಿವಸಗಳು ಹೋದುವಮ್ಮ. ಅಮ್ಮ ಅವರ ಶೋಧಾರ್ಥವಾಗಿ ಬಂದಿದ್ದೇನೆ. ಬಂದ್ರಿ, ಎಲ್ಲಿದ್ದಾರೆ ಶೋಧ ಮಾಡಿ ಕೊಟ್ಟಿನವ? ತಾಯಿ, ನಿನ್ನ ಪರಮಾತ್ಮನನ್ನ ಶೋಧ ಮಾಡುವಂತ ಶಕ್ತಿ ನನಗೆ ಇಲ್ಲ. ಇಲ್ಲ ಅಂತಂದ್ರೆ ಬಿಡ್ಲಿಕ್ಕೆ ಬರುವಂತ ಇಲ್ಲ. ತಾಯಿ, ನಿನ್ನ ಪರಮಾತ್ಮನನ್ನ ಕಾಣಬೇಕೆಂದು ಹನುಮಾನ್ ಯೋಗಿಗಳು ತಪಸ್ವಿಗಳು ಸನ್ಯಾಸಿಗಳು ಹೇಗಿರ್ತಾ ಇದ್ದಾರಮ್ಮ? ಹೇಗೆ ಇರ್ತಾ ಭ್ರಾತ ಮನಸ್ಸೇ ಮಹಾ ಶಯಾ ಭೂಮಿತರಂ ದಿಶೋಪಿ ವಶನಂ ಜ್ಞಾನಾಮೃತ ಭೋಜನಂ ಯತಯಸ್ಯ ಕುಟುಂಬಿನೋ ವದಸಕೈ ಕಸ್ಮಾತ್ ವಯಂ ಯೋಗಿನಃ. ಅಂದರೆ ತಾಯಿ ಧೈರ್ಯ ಅನ್ನುವಂತಹ ಗುಣವೇ ತಂದೆಯ ಸಮಾನ ಅಂತ ತಿಳಿತಾ ಇರಬೇಕು. ಕ್ಷಮಾ ಅನ್ನುವಂತಹ ಗುಣವೇ ತಾಯಿ ಸಮಾನ ಅಂತ ತಿಳಿತಾ ಇರ್ಬೇಕಮ್ಮ. ಹೌದು. ದಯಾ ಅನ್ನುವಂತಹ ಗುಣವೇ ಅಕ್ಕ ತಂಗಿಯರ ಸಮಾನ ಅಂತ ತಿಳಿತಾ ಇರ್ಬೇಕಮ್ಮ. ಶಾಂತಿ ಹೆಂಡತಿ ಹೆಂಡತಿ ಸತ್ಯವೇ ಮಗನು ಮಗನು ದಶ ದಿಕ್ಕುಗಳನ್ನೇ ಆಭರಣವನ್ನಾಗಿ ಮಾಡಿಕೊಂಡು ಮಾಡಿಕೊಂಡು ನಾನು ಯಾರು ಯಾರು ನಾನು ಎತ್ತಕ್ಕೆ ಬಂದಿದ್ದೇನೆ ನಾನು ಮಾಡತಕ್ಕಂತಹ ಕರ್ತವ್ಯ ಕರ್ಮಾದಿಗಳು ಏನೆಂಬುವುದನ್ನು ತಿಳಿದುಕೊಳ್ಳುವುದೇ ಆ ನಿನ್ನ ಯೋಗಿಗಳ ಊಟ. ಹೌದಮ್ಮ. ಎಷ್ಟೋ ಕಾಲವರೆಗೆ ಅಂಗುಷ್ಟವನ್ನು ಮೇಲಕ್ಕೆ ಮಾಡಿ ತಪಸ್ಸನ್ನು ಕೈದರೂ ಕೂಡ ನಿನ್ನ ಪರಮಾತ್ಮ ಒಬ್ಬರಿಗೆ ಬಿಡ್ಯಾನ ಭೇಟಿ ಆಗ್ಯಾನ ಒಬ್ಬರಿಗೂ ಭೇಟಿ ಆಗಿಲ್ಲ. ತಾಯಿ ಇದು ಅಲ್ಲದೆ ನಿನ್ನ ಪರಮಾತ್ಮನ ನೇಮಗಳೇನೇವ ಏನವ ಮಲಗಿ ಪರಮಾಧರದಿ ಪಾಡಲು ಪಾಡಲು ಪರಮಾತ್ಮನು ಕುಳಿತು ಕೇಳುವನು ಕೇಳುವ ಕುಳಿತು ಪರಮಾಧರದಿ ಪಾಡಲು ನಿಂತು ಕೇಳುವ ನಿಂತು ಪರಮಾಧರದಿ ಪಾಡಲು ಕುಣಿದಾಡಿ ಕೇಳುವ ಈಗ ಕುಣಿದಾಡಿ ಪರಮಹಾದರದಿ ಕೇಳಲು ತಾಯಿ ನಿನ್ನ ಪರಮಾತ್ಮ ಪ್ರತ್ಯಕ್ಷ ಅವರಿಗೆ ಭೇಟಿಯಾಗಿ ವೈಕುಂಠ ಪದವಿಯನ್ನು ಕೊಡುವುದಲ್ಲದೆ ಮೋಕ್ಷ ಪದವಿಯನ್ನು ಕೊಟ್ಟಿದ್ದಾರಮ್ಮ. ಹೌದು ಹೌದು ತಾಯಿ. ಅಂಥ ನಿನ್ನ ಪರಮಾತ್ಮನಿಗೆ ಅವತಾರಗಳು ಎಷ್ಟು ಎಷ್ಟು ಯಾವ ಅವತಾರದಿಂದ ಯಾರನ್ನು ಉದ್ಧಾರ ಮಾಡ್ಯಾರ ಈಗ ಹೌದಿವ ಹೇಳಿದ್ದಾದ್ರೆ ಹೇಳಿದ್ದಾದ್ರಿ ಆ ಏನೋ ಆದಷ್ಟು ಮಟ್ಟಿಗೆ ಶೋಧ ಮಾಡ್ತೇನೆ. ಏನಮ್ಮ ಪರಮಾತ್ಮರ ಅವತಾರಗಳು ಎಷ್ಟು ಅವತಾರಗಳು ಎಷ್ಟು ತಾಯಿ ಮಚ್ಚ ಮಚ್ಚ ಕೂರ್ಮ ಕೂರ್ಮ ವರಹ ವರಹ ನರಸಿಂಹ ನರಸಿಂಹ ವಾಮನ ವಾಮನ ರಾಮ ರಾಮ ಪರಶುರಾಮ ಪರಶುರಾಮ ಬೌದ್ಧ ಕಲಂಕಿ ಬೌದ್ಧ ಮತ್ತು ಕಲಂಕಿ ಕೃಷ್ಣ ಕೃಷ್ಣ ಹೇಗೆ ಹತ್ತು ಅವತಾರವನ್ನು ತಾಯಿ ತಾಯಿ ಹತ್ತು ದಿಕ್ಕಿಗಿರುವಂತ ನನ್ನ ಭಗವಂತನ ತಂದು ಭೇಟಿ ಮಾಡಿ ಕೊಟ್ಟಿ ಏನು ಸತ್ಯಭಾಮ ದಶ ದಿಕ್ಕುಗಳಿಂದ ವ್ಯಾಪ್ತವಾಗಲಪಟ್ಟಂತ ನಿನ್ನ ಸರ್ವೇಶಿ ಈಶನು ಈಶನು ಹತ್ತು ಬೆರಳಿನಿಂದ ಹತ್ತು ದಿಕ್ಕು ಕಡೆಗೆ ಎಣಿಸಿದ್ರು ಕೂಡ ಹೆಚ್ಚಾಗಿ ಉಳಿದಂಥವನು. ಹೌದಮ್ಮ. ನಿನ್ನ ಪರಮಾತ್ಮನನ್ನು ಹುಡುಕುತ್ತಾ ನಾನು ಹೋದರೆ ಆತನ ದೃಷ್ಟಿಯೂ ಅನ್ನ ಚಕ್ಷುಗಳಿಗೆ ಕಾಣದಾಗಿದ್ದಲ್ಲಿ ಇದ್ದಲ್ಲಿ ನಾನು ಹೋದಂತ ಕೆಲಸ ನಿಷ್ಫಲ ಆಗ್ತದಮ್ಮ. ಪರಮಾತ್ಮರು ಇರತಕ್ಕಂತಹ ಒಂದೇ ಒಂದು ಸ್ಥಾನ ಒಂದೇ ಒಂದು ಸ್ಥಾನ ಎಲ್ಲಿ ಇದ್ದಾರೆ ಯಾರು ಮಂದಿರದಲ್ಲಿ ಇದ್ದಾರೆ ಹೇಳಿದ್ದಾದ್ರೆ ಕರ್ಕೊಂಡು ಬಂದು ನಿಮ್ಮ ಮುಂದೆ ನಿಂದ್ರಿಸಿ ಬಿಡ್ತೇನೆ. ಹೋಗಿ ಕರೆದುಕೊಂಡು ಬರ್ತಾ ಇದೀಯ. ಹೌದಿವಾ? ಈಗ ಸದ್ಯ ಎಲ್ಲಿದ್ದಾರೆ ಎಲ್ಲಿದ್ದಾರೆ ಆಗಲೇ ಆಗ ಹೇಳ್ತಾ ಇದ್ದೀನಿ. ಮಜಾ ದೇವುನಿ ವಚನ ದೇವುನಿ ವಚನ ಪಸವಿಲೆ ಪಸವಿಲೆ ತುಮನೋ ನೀ ಪ್ರಿಯ ಮುರಾರಿ ಏಕನಂದ